9448300994 9448309994 ಮೈಸೂರಿನ ಸುತ್ತೂರು ಮಠದ JSS ಮಹಾವಿದ್ಯಾಪೀಠದಿಂದ ಧಾರವಾಡದಲ್ಲಿ ಆರ್ಕಿಟೆಕ್ಚರ್ ಕಾಲೇಜ್ ಪ್ರವೇಶಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. PUC ಆದವರು ಇದೇ June 3 ಅಥವಾ July 9 ನಾಟಾ ಎಕ್ಸಾಮ್ ಬರೆಯಿರಿ, ಪ್ರವೇಶ ಪಡೆಯಿರಿ. JSS ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಚರ್ ಅಂಡ್ ಪ್ಲಾನಿಂಗ್, ಕೆಲಗೇರಿ ರೋಡ್, ಧಾರವಾಡ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿರಿ 8618680992. ಸಾರ್ವಜನಿಕರೇ ಗಮನಿಸಿ, May 20 June 5 ನನ್ನ ಲೈಫ್ ನನ್ನ ಸ್ವಚ್ಛ ನಗರ ಅಭಿಯಾನ ನಡೆಯುತ್ತಿದೆ. ನಿಮ್ಮ ಮನೆಯ ಹತ್ತಿರವೇ RRR ಕೇಂದ್ರ ತೆರೆಯಲಾಗಿದೆ. RRR ಅಂದರೆ ರೆಡ್ಯೂಸ್, ಕಸವನ್ನು ಕಡಿಮೆಗೊಳಿಸುವ, ರೀಯೂಸ್ ಮರುಬಳಕೆ ಮಾಡುವ, ರೀಸೈಕಲ್ ಪುನರ್ಬಳಕೆ ಮಾಡುವ ವಸ್ತುಗಳನ್ನು ಸ್ವೀಕರಿಸುವ ಕೇಂದ್ರ. ನಿಮ್ಮ ಮನೆಯಲ್ಲಿರುವ ಬಳಸಿದ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್, ಆಟಿಕೆ ವಸ್ತು, ಹಳೆ ಬಟ್ಟೆ, ಪುಸ್ತಕ, ಪೇಪರ್, ಎಲೆಕ್ಟ್ರಾನಿಕ್ ವಸ್ತುಗಳನ್ನು RRR ಕೇಂದ್ರಕ್ಕೆ ನೀಡಬಹುದು. ಅಭಿಯಾನದಲ್ಲಿ ಭಾಗವಹಿಸುವವರನ್ನು ಪ್ರೋತ್ಸಾಹಿಸಲು ಪ್ರತಿಯೊಬ್ಬರೂ ನೀಡುವ ತ್ಯಾಜ್ಯದ ಬದಲಾಗಿ ಪರಿಸರ ಸ್ನೇಹಿ ಪೆನ್ನು, ಮರುಬಳಕೆ ಪುಸ್ತಕ, ಕಪ್ಪು ಚಿನ್ನ, ಕಾಂಪೋಸ್ಟ್, ಲೇಖನ ಸಾಮಗ್ರಿ, ಬಟ್ಟೆಯ ಕೈಚೀಲ, ಜೊತೆಗೆ ಡಿಜಿಟಲ್ ಪ್ರಮಾಣ ಪತ್ರ ನೀಡಲಾಗುವುದು. ಇದರಿಂದ ನಿಮ್ಮ ಮನೆಯೂ ಸ್ವಚ್ಛವಾಗುತ್ತದೆ, ನಿಮ್ಮ ನಗರವೂ ಸ್ವಚ್ಛವಾಗುತ್ತದೆ. ಬನ್ನಿ, RRR ಅಭಿಯಾನದಲ್ಲಿ ಭಾಗವಹಿಸಿ ನಮ್ಮ ನಗರವನ್ನು ಸ್ವಚ್ಛಗೊಳಿಸೋಣ, ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರವನ್ನು ನಿರ್ಮಿಸೋಣ. ಪ್ರಕಟಣೆ ಕರ್ನಾಟಕ ಸರ್ಕಾರದ ಪೌರಾಡಳಿತ ನಿರ್ದೇಶನಾಲಯ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಸರ್ಕಾರಿ ಪಾಲಿಟೆಕ್ನಿಕ್ ಮುಂಡಗೋಡ್ ಸಂಸ್ಥೆಯಲ್ಲಿ ಪ್ರಸಕ್ತ ಸಾಲಿನ ಪ್ರಥಮ ವರ್ಷದ ಪ್ರವೇಶ ಪ್ರಾರಂಭವಾಗಿದೆ. ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಕೆಲವೇ ಸೀಟುಗಳು ಲಭ್ಯವಿವೆ. ಹುಬ್ಬಳ್ಳಿಯಿಂದ ಕೇವಲ 45 ಕಿಲೋಮೀಟರ್ ದೂರವಿದ್ದು ಸಾಕಷ್ಟು ಬಸ್ ವ್ಯವಸ್ಥೆ ಇದೆ. ಅನುಭವಿ ಉಪನ್ಯಾಸಕರು, ಸುಸಜ್ಜಿತ ಪ್ರಯೋಗಾಲಯಗಳು, ಅತ್ಯುತ್ತಮ ಗ್ರಂಥಾಲಯ ವ್ಯವಸ್ಥೆ ಹಾಗೂ ಉದ್ಯೋಗ ಸಂಬಂಧಿತ ಪ್ಲೇಸ್ಮೆಂಟ್ ವ್ಯವಸ್ಥೆ. ಕನ್ನಡ, ಇಂಗ್ಲಿಷ್ ಎರಡು ಭಾಷೆಯಲ್ಲಿ ಪರೀಕ್ಷೆ ಬರೆಯಲು ಅವಕಾಶ. ಕೇವಲ 19 ವಯಸ್ಸಿಗೆ ಉದ್ಯೋಗ ಪಡೆಯಬಹುದು. ಇಲ್ಲವೇ ಉದ್ಯಮಿಯಾಗುವ ಅವಕಾಶಕ್ಕಾಗಿ ತಪ್ಪದೇ ಪ್ರವೇಶ ಪಡೆಯಿರಿ ಸರ್ಕಾರಿ ಪಾಲಿಟೆಕ್ನಿಕ್ ಮುಂಡಗೋಡ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9964515482. ಕೇಳುಗರೆ, ಈಗ ಹೈಟೆಕ್ ತೋಟಗಾರಿಕೆ ಕುರಿತು ಡಾಕ್ಟರ್ MS ಬಿರಾದಾರ್ ಅವರೊಂದಿಗೆ ಸಂದರ್ಶನವಿದೆ ಕೇಳೋಣಂತ. ಇವರನ್ನು ಸಂದರ್ಶಿಸುತ್ತಾರೆ HB ರಾಮಡಗಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಸ್ವಾಗತ. ಇಂದು ನಾವು ತೋಟಗಾರಿಕೆಯಲ್ಲಿ ಸಂರಕ್ಷಿತ ಬೇಸಾಯ ಈ ಕುರಿತು ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹೈಟೆಕ್ ತೋಟಗಾರಿಕೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ MS ಬಿರಾದಾರ್ ಎಂದರೆ ಈ ಕಾರ್ಯಕ್ರಮಕ್ಕೆ ಬಂದಂತಹ ಡಾಕ್ಟರ್ MS ಬಿರಾದಾರ್ ಸರ್ಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಸಂರಕ್ಷಿತ ಬೇಸಾಯ ಅಂದ್ರೇನು ಮತ್ತು ಇದನ್ನ ತೋಟಗಾರಿಕೆಯಲ್ಲಿ ಅದರ ಪ್ರಾಮುಖ್ಯತೆ ಏನು ಅಂತೀರಿ? ಈ ವಾತಾವರಣದ ರಕ್ಷಣೆಯನ್ನು ಮಾಡಿಕೊಂಡು ಬೇಸಾಯ ಮಾಡೋದಕ್ಕೆ ನಾವು ಸಂರಕ್ಷಿತ ಬೇಸಾಯ ಅಂತೀವಿ. ವಾತಾವರಣ ರಕ್ಷಣೆ ಅಂದರೆ ಅತಿಯಾದ ಬಿಸಿಲು, ಮಳೆ, ಗಾಳಿ, ಮಂಜು, ರೋಗ ಮತ್ತು ಕೀಟಗಳಿಂದ ರಕ್ಷಣೆ ಮಾಡಿಕೊಂಡು ಬೇಸಾಯ ಮಾಡೋದಕ್ಕೆ ನಾವು ಸಂರಕ್ಷಿತ ಬೇಸಾಯ ಅಂತೀವಿ. ಆಮೇಲೆ ಇದು ನಮ್ಮ ರೈತರಿಗೆ ಮತ್ತು ನಮ್ಮ ದೇಶಕ್ಕೆ ಒಂದು ರೀತಿಯಲ್ಲಿ ಹೊಸದು ಅಂತ ಹೇಳಬೇಕು ಸರ್. ಇದನ್ನು ನಾವು ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋಲಿಸಿದರೆ ಅವರಿಗೆ ಇದು ಬಹಳ ಹಳೆಯ ತಂತ್ರಜ್ಞಾನ, 200 ವರ್ಷಗಳಿಂದ ಹಿಂದೆ ಅಳವಡಿಸಿದಂಥ ತಂತ್ರಜ್ಞಾನ. ನಮ್ಮ ದೇಶಕ್ಕೆ ಇತ್ತೀಚೆಗೆ ಒಂದು 3 ದಶಕದಿಂದ ಈಚೆಗೆ ಪರಿಚಯ ಆದ ಒಂದು ತಂತ್ರಜ್ಞಾನ. ಆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶಕ್ಕೆ ಇದು ಅನಿವಾರ್ಯವೇನಲ್ಲ. ಆ ದೇಶದಲ್ಲಿ ವಾತಾವರಣದ ವೈಪರೀತ್ಯವಿರೋದ್ರಿಂದ ಅವರಿಗೆ ಅನಿವಾರ್ಯ. ನಮಗೆ ಅವಕಾಶಗಳಿದಾವೆ ಸರ್. ಈಗ ತೋಟಗಾರಿಕೆಯಲ್ಲಿ ಇದು ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಈ ಕೃಷಿ ಬೆಳೆಗೆ ಕಂಪೇರ್ ಮಾಡಿದ್ರೆ ತೋಟಗಾರಿಕೆ ಬೆಳೆಗಳು ಹೆಚ್ಚಿನ ಬೆಲೆ ಬಾಳುವ ಮತ್ತು ರಫ್ತಿಗೆ ಸೂಕ್ತವಾದಂಥ ಬೆಳೆಗಳು, ಮತ್ತು ಕೃಷಿ ಬೆಳೆಗಳಿಗೆ ಕಂಪೇರ್ ಮಾಡಿದ್ರೆ ಇದು ಕಡಿಮೆ ವಿಸ್ತಾರದಲ್ಲಿ ಬೆಳೆಯುವಂತಹ ಬೆಳೆಗಳು. ಉದಾಹರಣೆಗೆ ಹೂವು ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಔಷಧಿ ಮತ್ತು ಈ ಗಿಡಮೂಲಿಕೆಗಳಾಗಬಹುದು. ಇಂಥ ಒಂದು ಬೆಳೆಗಳನ್ನು ನಾವು ಬೆಳಿತೀವಿ. ಅದೇ ರೀತಿ ನಾವು ಈ ದೊಡ್ಡ ಮರಗಳನ್ನು ಮತ್ತು ಪ್ಲಾಂಟೇಷನ್ ಕ್ರಾಪ್ಸ್ಗಳನ್ನು ಬೆಳೆಯೋಕ್ಕಾಗೋದಿಲ್ಲ. ಅದೇ ರೀತಿ ಒಂದು ಮಾನದಂಡ ಅಂದರೆ ಈ ಕಡಿಮೆ ಸಾಂದ್ರತೆಯ ಬೆಳೆಗಳು ಹೆಚ್ಚಿನ ಬೆಲೆಯ ಬೆಳೆಗಳು ಇದನ್ನು ನಾವು ಬೆಳಿಬೇಕು. ಅದಕ್ಕೆ ಜಾಸ್ತಿ ಸೂಕ್ತ ಆಗುವಂತ ಅಂದ್ರೆ ಹೂವು ಮತ್ತು ತರಕಾರಿ ಬೆಳೆಗಳು, ಔಷಧಿ ಗಿಡಮೂಲಿಕೆಗಳು ಸಂರಕ್ಷಿತ ವಾತಾವರಣದಲ್ಲಿ ಬೆಳೆದಾಗ ಲಾಭದಾಯಕ. ಸೊ ಅದಕ್ಕಾಗಿ ತೋಟಗಾರಿಕೆಯಲ್ಲಿ ಅದರ ಪ್ರಾಮುಖ್ಯತೆ ಹೆಚ್ಚಿದೆ. ಸರ್, ಯಾವ್ಯಾವ ರಚನೆಯಲ್ಲಿ ಬೆಳಿಬೇಕು? ಸರ್, ಇದರಲ್ಲಿ ಸಂರಕ್ಷಿತ ಬೇಸಾಯದಲ್ಲಿ ಸಾಕಷ್ಟು ರಚನೆಗಳಿದಾವೆ. ಅದರಲ್ಲಿ ಪ್ರಮುಖವಾಗಿ ಬರುವುದಂದ್ರೆ ಹಸಿರು ಮನೆ ಮತ್ತು ನೆರಳು ಮನೆ ಅಂತ ಎರಡು. ಈ ಕೀಟ ಪರದೆ ಮತ್ತು ಈ ಮಲ್ಚಿಂಗ್ ಅಂತ ನಾವು ಹೇಳ್ತೇವೆ ಸರ್, ಮಣ್ಣು ಹೊದಿಕೆ, ಅದು ಸಹಿತ ಈ ಸಂರಕ್ಷಿತ ಬೇಸಾಯದಡಿಯಲ್ಲೇ ಬರ್ತದೆ. ಮೊದಲನೇದಾಗಿ ಹಸಿರು ಮನೆ, ಹೊದಿಕೆ ವಸ್ತು ಯಾವುದಾಗಿರ್ತದೆ ಅದರ ಮೇಲಿಂದ ಅದನ್ನ ಕರೀತಾರೆ. ಉದಾಹರಣೆಗೆ ಈಗ ಪ್ಲಾಸ್ಟಿಕ್ ಹಾಕಿದರೆ ಪಾಲಿಯೂಸ್ ಅಂತಾರೆ, ಗ್ಲಾಸ್ ಹಾಕಿದರೆ ಗ್ಲಾಸಸ್ ಅಂತ ಹೇಳ್ತೀವಿ. ಅದೇ ರೀತಿ ಹೊದಿಕೆ ವಸ್ತುಗಳ ಮೇಲೆ ಇದನ್ನು ನಾವು ಕರಿತೀವಿ, ಸಾಮಾನ್ಯವಾಗಿ ಹಸಿರು ಮನೆ ಅಂತ ಕರಿತೀವಿ. ಇವುಗಳಲ್ಲಿ ಪ್ರಮುಖವಾಗಿ ನಮ್ಮ ರೈತರಿಗೆ ಹೆಚ್ಚು ಬಳಕೆಯಲ್ಲಿರುವ ರಚನೆ ಆಗ್ತೇನೆ ಅಂದರೆ ಪಾಲಿ ಹೌಸ್. ಸರ್, ಇದರಲ್ಲಿ ಸುಮಾರು ವಿಧಗಳಿದ್ದಾವೆ. ಕಡಿಮೆ ವೆಚ್ಚದ ಹಸಿರು ಮನೆ, ಮಧ್ಯಮ ವೆಚ್ಚದ ಹಸಿರು ಮನೆ ಮತ್ತು ಅಧಿಕ ವೆಚ್ಚದ ಹಸಿರು ಮನೆ. ಇದು ಈ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ತಗಲುವಂಥ ಖರ್ಚಿನ ಆಧಾರ ಮೇಲೆ, ಜೊತೆಗೆ ವಾತಾವರಣದ ನಿಯಂತ್ರಣ ಮಾಡಬಲ್ಲ ಅದರಲ್ಲಿ ಬಳಸುವಂತಹ ಒಂದು ಈ ಡಿವೈಸ್ ಅಂತಲೇ ಹೇಳ್ತಿಲ್ಲ, ಅದ್ರ ಮೇಲೆ ಇದು ಅವಲಂಬನೆ ಆಗಿದೆ. ಮತ್ತು ನಮ್ಮಲ್ಲಿ ಈ ಮೂರುಗಳನ್ನು ಹೋಲಿಸಿದರೆ ಕಡಿಮೆ ವೆಚ್ಚದ ಪಾಲಿ ಹೌಸ್ಗಳು ಅತ್ಯಂತ ಸೂಕ್ತ ಸರ್ ನಮ್ಮ ವಾತಾವರಣಕ್ಕೆ. ಕಾರಣ ಏನು? ಕಾರಣ ಸರ್, ನಮ್ಮ ವಾತಾವರಣ ವೈಪರೀತ್ಯ ವಾತಾವರಣ ನಮ್ಮಲ್ಲಿ ಇಲ್ಲ ಸರ್. ಇಲ್ಲೇ ಬೇರೆ ಬೇರೆ ಹೇಳಿದ್ರಿ, ಹಸಿರು ಮನೆ, ಶೇಡ್ ನೆಟ್ಟು, ಪಾಲಿ ಹೌಸ್, ಏನು ವ್ಯತ್ಯಾಸ ಇವೆಲ್ಲ? ಹೌದು ಸರ್, ಬಹಳ ಪ್ರಮುಖವಾದ ಒಂದು ಪ್ರಶ್ನೆ ಮತ್ತು ಸುಮಾರು ನಮ್ಮ ರೈತರಲ್ಲಿ ಮತ್ತು ಸಾಮಾನ್ಯ ಜನರಲ್ಲಿ ಗೊಂದಲಗಳಿದ್ದಾವೆ. ಹಸಿರು ಮನೆ ಅಂತಾರೆ, ಪಾಲಿ ಹೌಸ್ ಅಂತಾರೆ, ಗ್ರೀನ್ ಹೌಸ್ ಅಂತಾರೆ, ಗ್ಲಾಸ್ ಹೌಸ್ ಅಂತಾರೆ, ಸ್ವಲ್ಪ ಗೊಂದಲಗಳಿದ್ದಾವೆ, ಅದನ್ನು ಕ್ಲಿಯರ್ ಮಾಡ್ತೀನಿ ಸರ್. ಹಸಿರು ಮನೆ ಅಂದರೆ ಒಂದು ಮನೆಯಲ್ಲಿ ಹಸಿರು ಬೆಳೆಯನ್ನು ಬೆಳೆದಕ್ಕೆ ಹಸಿರು ಮನೆ ಅಂತ ಜನರಲ್ ಟರ್ಮ್ ಬಂತು, ಮತ್ತು ಹಸಿರು ಮನೆ ಪರಿಣಾಮ ಅಂತ ತಾವು ಕೇಳಿದಿರಿ, ಆ ಒಂದು ಹೆಸರನ್ನು ಬಂತು. ಈಗ ನೆರಳು ಮನೆ ಅಂದರೆ ಹಸಿರ ಕಲರ್ದು ಒಂದು ಹೊದಿಕೆ ಹೊತ್ತಿಸಿರ್ತಾರೆ, ಸುಮಾರು ಜನ ಅದನ್ನು ಹಸಿರು ಮನೆ ಅಂತ ಕರೀತಾರೆ, ತಾಂತ್ರಿಕವಾಗಿ ಗೊತ್ತಿಲ್ಲದೆ ಇರೋರು. ಹಸಿರು ಮನೆ ಅಂದರೆ ಈ ಸೂರ್ಯನ ಕಿರಣಗಳು ಒಳಗೆ ಪ್ರವೇಶಿಸಿ ಭೂಮಿಗೆ ಬಡಿದು ಅದು ವಾಪಸ್ಸು ಹೋಗೋದಿಲ್ಲ ಸರ್, ಅಲ್ಲೇ ಟ್ರ್ಯಾಪ್ ಆಗಿಬಿಡ್ತದೆ, ಅದಕ್ಕೆ ಹಸಿರು ಮನೆ ಪರಿಣಾಮ ಅಂತ ಹೇಳ್ತೀವಿ, ಅದೇ ಹಸಿರು ಮನೆ. ನೆರಳು ಮನೆ ಅಂದರೆ ಸರ್ ಹೊದಿಕೆ, ಈ ನೆರಳು ಪರದೆ. ನಮ್ಮ ಒಂದು ರಾಷ್ಟ್ರದಲ್ಲಿ ಉಷ್ಣ ವಲಯದ ರಾಷ್ಟ್ರ ಇರೋದ್ರಿಂದ ಸೂರ್ಯನ ಕಿರಣಗಳು ಜಾಸ್ತಿ ಬರ್ತದೆ ಸರ್. ವಿಶೇಷವಾಗಿ ನಾವು ತೋಟಗಾರಿಕೆ ಬೆಳೆಗಳು ಬೆಳೆಯುವಂಥದ್ದು ಈ ತರಕಾರಿ ಮತ್ತು ಹೂಗಳಿಗೆ ಕಡಿಮೆ ಪ್ರಮಾಣದ ಬೆಳಕು ಬೇಕಾಗ್ತದೆ. ಸೂರ್ಯನ ಕಿರಣಗಳ ನಿಯಂತ್ರಣ ಮಾಡಲಿಕ್ಕೆ ಈ ನೆರಳು ಪರದೆ ಅನ್ನ ನಾವು ಬಳಸ್ತೀವಿ, ಅದಕ್ಕೆ ನೆರಳು ಮನೆ ಅಂತ ನಾವು ಹೇಳ್ತೀವಿ ಸರ್. ತೀರಾ ಜೀರೋಗ್ ತಗೊಂಡು ಹೋಗಂಗಿಲ್ಲ? ಇಲ್ಲ ಸರ್, ಇಲ್ಲ, ಕರೆಕ್ಟ್ ಸರ್, ತಾವು ಏನು ಕರೆಕ್ಟಾಗಿ ಕೇಳಿದ್ರಿ. ಸೊ ವಾತಾವರಣಕ್ಕೆ ಅನುಗುಣವಾಗಿ ಮತ್ತು ಬೆಳೆಗೆ ಅನುಗುಣವಾಗಿ ಈ ನೆರಳು ಪರದೆಯನ್ನು ಬಳಸ್ತಾರೆ. ಇನ್ನೂ ಎರಡು ರಚನಾಕೃತಿಗಳು ಇದ್ದಾವೆ. ಈ ನೆರಳು ಮನೆಯನ್ನು ಹೆಚ್ಚಾಗಿ ಈ ತರಕಾರಿ ಬೆಳೀಲಿಕ್ಕೆ ಮತ್ತು ಈ ಸಸ್ಯೋತ್ಪಾದನೆಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಈ ನೆರಳು ಪರದೆಗಳನ್ನು ಬಳಸ್ತಾರೆ. ಇನ್ನು ಮೂರನೇದು ಈ ಕೀಟ ಪರದೆ ಮನೆ ಅಂತ ಬರ್ತದೆ ಸರ್. ಇನ್ನೊಂದು, ಅದು ನೆರಳು ಮನೆಯ ಒಂದು ಭಾಗ. ಕೆಲವೊಂದು ಬೆಳೆಗಳು ರಸ ಹೀರುವ ಕೀಟಗಳಿಂದ ರಕ್ಷಣೆ ಮಾಡಲಿಕ್ಕೆ ಕೀಟ ಪರದೆ ಹಾಕಿ ಕೆಲವೊಂದು ಬೆಳೆಗಳನ್ನು ಬೆಳೀತಾರೆ. ಇದಕ್ಕೆ ಇನ್ಸೆಕ್ಟ್ ಪ್ರೂಫ್ ಹೌಸ್ ಅಂತ ನಾವು ಕರಿತೀವಿ. ಇಲ್ಲಿ ನಾವು ಬೆಳೆಗಳನ್ನು ನೋಡಿ ಆಯ್ಕೆ ಮಾಡ್ಕೊಳ್ಳೋದು ಅಥವಾ ವಾತಾವರಣ ನೋಡಿ ಆಯ್ಕೆ ಮಾಡ್ಕೊಳ್ಳೋದು, ಮಳೆ ಪ್ರಮಾಣ ನೋಡಿ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ? ಈ ತೋಟಗಾರಿಕೆಯಲ್ಲಿ ಈ ನಾವು ಸುಮಾರು ಬೆಳೆಗಳನ್ನು ಬೆಳಿತೀವಿ. ನಾಲ್ಕು ಬ್ರಾಡಾಗಿ ಗ್ರೂಪ್ಗಳು ಮಾಡಿದ್ದೀವಿ ಸರ್. ಹೂವು ಮತ್ತು ತರಕಾರಿಗಳನ್ನು ಬೇಸಾಯ ಮಾಡುವುದು ಒಂದು ಆಕ್ಟಿವಿಟಿ ಬರುತ್ತೆ ಸರ್. ಎರಡನೇದು ಸಸಿಗಳ ಉತ್ಪಾದನೆ ಮಾಡುವುದು, ತರಕಾರಿ ಆಗಿರ್ಬೋದು, ಹೂವು ಆಗಿರ್ಬೋದು, ಈ ಹಣ್ಣಿನ ಸಸಿ ಆಗಿರ್ಬೋದು, ಪ್ಲ್ಯಾಂಟೇಷನ್ ಕ್ರಾಪ್ಸ್ ಆಗಿರ್ಬೋದು, ಅರಣ್ಯದ ಸಸಿಗಳನ್ನಾಗಿರ್ಬೋದು, ಸಸ್ಯೋತ್ಪಾದನೆ ಮಾಡುವುದು ಎರಡನೇ ಚಟುವಟಿಕೆ. ಇನ್ನು ಮೂರನೇದು ಈ ಅಂಗಾಂಶ ಕಸಿಗಳು ಈ ಲ್ಯಾಬೊರೇಟರಿಲಿ ಬೆಳೆದ ಮೇಲೆ ಅವು ಹಸಿರು ಮನೆಯಲ್ಲಿ ನಿಯಮಿತವಾಗಿ ನಾವು ಗಡಿಸುಗೊಳಿಸಬೇಕಾಗುತ್ತದೆ. ರೈತರ ಹೊಲಕ್ಕೆ ಹೋಗಿತ್ತಲ್ಲ ಮುಂಚೆ, ಆ ಗಡಿಸುಗೊಳಿಸಲಿಕ್ಕೂ ನಾವು ಸಂರಕ್ಷಿತ ಬೇಸಾಯ ವಾತಾವರಣ ನಾವು ಉಪಯೋಗ ಮಾಡಬೇಕಾಗ್ತದೆ. ಇದು ಮೂರನೇ ಚಟುವಟಿಕೆ. ಇನ್ನು ನಾಲ್ಕನೇದು ಸಂಕರಣ ಬೀಜ ತಯಾರಿಕೆಯಲ್ಲಿನು ಈ ಸಂರಕ್ಷಿತ ಬೇಸಾಯದ ಒಂದು ಆಕೃತಿ ಬೇಕಾಗ್ತದೆ ಸರ್. ಹೈಬ್ರಿಡ್ ಸೀಡ್ ಪ್ರೊಡಕ್ಷನ್, ಮೇಲ್ ಫಿಮೇಲ್ ಲೈನ್ ಇರ್ತದೆ, ಅದನ್ನು ಕ್ರಾಸಿಂಗ್ ಮಾಡಿ ಎಲ್ಲ ಮಾಡಲಿಕ್ಕೆ ಈಗ ಪ್ರೈವೇಟ್ ಕಂಪನಿಯವರು ಸಾಮಾನ್ಯವಾಗಿ ಅವರೇ ಜಾಸ್ತಿ ಮಾಡ್ತಾರೆ. ಆಮೇಲೆ ರೈತರನ್ನು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಮಾಡ್ತಾರೆ ಸರ್. ಅವರು ಪಾಲಿ ಹೌಸ್ಗಳಲ್ಲಿ ಈ ಪ್ರೈವೇಟ್ ಕಂಪ್ನಿಗಳು ಗಂಡು ಹೆಣ್ಣು ಬೀಜ ಕೊಟ್ಟು ಪರಾಗಸ್ಪರ್ಶ ಮಾಡೋದು, ಅದರೆಲ್ಲ ತಾಂತ್ರಿಕ ಮಾಹಿತಿಯನ್ನು ಒದಗಿಸಿ ಅವರಿಗೆ ಸಲಹೆಯನ್ನು ಕೊಡ್ತಾರೆ. ಸೊ ಇವು ತೋಟಗಾರಿಕೆಯಲ್ಲಿ ಈ ಪ್ರಮುಖ ನಾಲ್ಕು ಚಟುವಟಿಕೆಗಳನ್ನು ನಾವು ಸಂರಕ್ಷಿತ ವಾತಾವರಣದಲ್ಲಿ ತಗೊಳ್ಬೋದು. ಇನ್ನು ಈ ರೀತಿಯಾಗಿ ಮಾಡಬೇಕಾದಾಗ ರೋಗಾಣುಗಳು ಮಣ್ಣಿನಿಂದ ಬರ್ತವರು, ನೀರಿನಿಂದ ಗಾಳಿಯಿಂದ ಬರುತ್ತೆ, ಇದಕ್ಕೂ ಕೂಡ ಹೇಗೆ ಸಂರಕ್ಷಣೆ? ಇದು ಬಹಳ ಮುಖ್ಯ. ನಾವು ಹಸಿರು ಮನೆಯಲ್ಲಿ ಥೆರಾಟಿಕಲ್ಲಿ ನಾವು ರೋಗ ಕೀಟಗಳನ್ನು ನಿರ್ವಹಣೆ ಮಾಡಬಹುದು ಅಂತ ನಾವು ಹೇಳ್ತೀವಿ. ಪ್ರಾಕ್ಟಿಕಲಿ ಬಂದಾಗ ಅಲ್ಲಿರುವಂಥ ವಾತಾವರಣ ಹೇಗೆ ಬೆಳೆಗೆ ಪೂರಕವಾಗಿರ್ತದೋ ರೋಗ ಮತ್ತು ಕೀಟದ ಬೆಳವಣಿಗೆಗೂ ಬಹಳ ಪೂರಕವಾಗಿರ್ತದೆ. ಅಲ್ಲಿರುವಂಥ ಉಷ್ಣಾಂಶ, ಮತ್ತು ಆರ್ದ್ರತೆ, ಕೀಟಗಳ ಮತ್ತು ರೋಗಗಳ ಬೆಳವಣಿಗೆಗೆ ಬಹಳ ಪೂರಕವಾದ ವಾತಾವರಣ. ಈಗ ನೆಲದ ಮೇಲೆ ಬೆಳೆಯುವುದು, ನೆಲದ ಮೇಲೆ ಬೆಳೆಯುದು ಸರ್, ಇದು ಎಲ್ಲ ಬೆಳೆಗಳು ಎಲ್ಲ ಭೂಮಿ ಚೆನ್ನಾಗಿ ಅಗದು ಅಲ್ಲಿರುವಂತಹ ಕಲ್ಲು ಈ ಎಲ್ಲ ತರ ಆಯಸೇನೆ ಅದಕ್ಕೆ ಈ ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ, ಮರ್ಮಿ ಕಂಪೋಸ್ಟು, ಎಲ್ಲ ಸಾವಯವ ವಸ್ತುಗಳನ್ನು ಅದಕ್ಕೆ ಹಾಕಿ ಮಿಶ್ರಣ ಮಾಡಿ ಅದನ್ನು ನಾವು ಈ ಫಾರ್ಮಾಲ್ಡಿಹೈಡಿಂದ ನಾವು ನಿರ್ಜೀವೀಕರಣ ಮಾಡಬೇಕಾಗ. ವಿಶೇಷವಾಗಿ ಮೊದಲೇ ನಾವು ಯಾವುದೇ ಭೂಮಿ ಹೊಸದು ಇನ್ನು ಕಲ್ಟಿವೇಟ್ ಮಾಡಿದ್ದೆ ಇದ್ದರೆ ಮೊದಲನೇ ಸಲ ಅಲ್ಲಿ ಮಾಡುವ ಅವಶ್ಯಕತೆ ಇಲ್ಲ. ಅದೇ ರೀತಿ ತರಕಾರಿಗಳನ್ನು ಒಂದ್ಸರಿ ಬೆಳ್ಕೊಂಡು ಎರಡನೇ ವರ್ಷಕ್ಕೆ ಇದು ಮಾಡಬೇಕಾಗ್ತದೆ, ಅಷ್ಟೊತ್ತಿಗೆ ಅಲ್ಲಿ ರೋಗಾಣು ಕೀಟಗಳು ಬೆಳವಣಿಗೆ ಆಗಿರ್ತದೆ. ಇದು ತರಕಾರಿಗಳಲ್ಲಿ. ಇನ್ನು ಹೂಗಳಲ್ಲಿ ಆದರೆ ಅರೆ ವಾರ್ಷಿಕ ಅಥವಾ ಅರೆ ಬಹುವಾರ್ಷಿಕ ಬೆಳೆಗಳು, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಇರ್ತದೆ. ಯಾವುದೇ ಥರ ಮಾಧ್ಯಮ ಇರಲಿ ನಾವು ನಿರ್ಜೀವೀಕರಣ ಮಾಡುವುದು ಉತ್ತಮ ಸರ್. ಎಲ್ಲ ಬೀಜೋಪಚಾರ ಮಾಡಿನೇ ಬಳಸೋದು. ಹೌದು ಸರ್. ಈಗ ನಾವು ಕನಿಷ್ಠ ಇಷ್ಟು ಮಾಡಿದರೆ ಲಾಭದಾಯಕ ಹಂಗೇನ್ರಿ ಇರುತ್ತೆ? ಇದೆ ಸರ್ ಖಂಡಿತ. ಚಟುವಟಿಕೆ ಮತ್ತು ಮಾರುಕಟ್ಟೆ, ಸ್ಥಳೀಯ ಮಾರುಕಟ್ಟೆಗೆ ನಾವು ಗುರಿ ಇಟ್ಕೊಂಡಿದ್ದೀವ ಅಥವಾ ರಫ್ತಿಗೆ ನಾವು ಗುರಿ ಮಾಡಿದ್ದೀವ, ಈ ಒಂದು ಆಧಾರ ಮೇಲೆ ಈ ವಿಸ್ತೀರ್ಣ ಅವಲಂಬನೆ ಆಗಿದೆ. ಸಾಮಾನ್ಯವಾಗಿ ಸ್ಥಳೀಯ ಮಾರುಕಟ್ಟೆಗೆ, ಸಸ್ಯ ಉತ್ಪಾದನೆ ನಾವು ಬೇರೆ ದೇಶಕ್ಕೇನು ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ. ಸ್ಥಳೀಯ ಮಾರುಕಟ್ಟೆಗಾದ್ರೆ 2 ಗುಂಟೆಯಿಂದ 5 ಗುಂಟೆವರೆಗೂ ಒಂದು ವಿಸ್ತೀರ್ಣ ಬೇಕಾಗ್ತದೆ ಸರ್ ಸಸ್ಯೋತ್ಪಾದನೆಗೆ. ಇನ್ನು ಹೂ ಮತ್ತು ತರಕಾರಿ ಬೇಸಾಯಕ್ಕಾದರೆ ಸ್ಥಳೀಯ ಮಾರುಕಟ್ಟೆಗಾದರೆ 10-20 ಗುಂಟೆ, 20 ಗುಂಟೆ ಅಂದರೆ 1/2 ಎಕರೆ ಕನಿಷ್ಠ ಮಾಡಬೇಕು ಸ್ಥಳೀಯ ಮಾರುಕಟ್ಟೆಗಾದರೆ. ಇನ್ನು ರಫ್ತಿಗಾದರೆ ಕನಿಷ್ಠ 10 ಎಕರೆಯಲ್ಲಿ ನಾವು ಬೆಳಿಬೇಕಾಗ್ತದೆ. ಈ ಸಾಮಾನ್ಯವಾಗಿ ಬೆಂಗಳೂರು, ಪುಣೆ, ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿ ಸುತ್ತಮುತ್ತ ಎಲ್ಲ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ಸ್ ಅಂತ ನಾವು ಹೇಳ್ತೀವಿ. ಅವು ಸಾಮಾನ್ಯವಾಗಿ ಈ ವಿದೇಶಿ ಮಾರುಕಟ್ಟೆಗೇನೆ ಗುರಿಯಾಗಿಟ್ಕೊಂಡು ಬೆಳೀತಾರೆ. ವಿದೇಶಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಬಹಳ ಇರ್ತದೆ, 10 ಎಕರೆಗಿಂತನೂ ಜಾಸ್ತಿ ಮಾಡಬೇಕಾಗ್ತದೆ. ಉದಾಹರಣೆಗೆ ಗುಲಾಬಿ ಜನವರಿ, ಫೆಬ್ರವರಿ, ಡಿಸೆಂಬರಲ್ಲಿ ವಿದೇಶಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಬಹಳ ಇರ್ತದೆ, ಅಲ್ಲಿ ಉತ್ಪಾದನೆ ಕಡಿಮೆ. ಸೊ ನಮ್ಮಂಥ ದೇಶದಿಂದ ಅಲ್ಲಿ ಕಳಿಸಲಿಕ್ಕೆ, ರಫ್ತು ಮಾಡಲಿಕ್ಕೆ ಬಹಳ ಅವಕಾಶ ಇರ್ತದೆ. ಸೊ ಆ ಒಂದು ಘಟಕಗಳಲ್ಲಿ 10 ಎಕರೆಗಿಂತನೂ ಜಾಸ್ತಿ ಮಾಡಬೇಕಾಗ್ತದೆ. ಅಂದರೆ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಅಂದರೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ಅವ್ರು ಮಾಡಬೇಕಾಗ್ತದೆ. ಅದು ಕೋಟಿಗಟ್ಟಲೆ ಖರ್ಚು ಬರ್ತದೆ, 60-70 ಲಕ್ಷ ಖರ್ಚು ಬರ್ತದೆ. ಆಮೇಲೆ ಇನ್ನು ಮೂರನೇದು ಈ ಅಂಗಾಂಶ ಕೃಷಿ ಗಡಸುಗೊಳಿಸಲಿಕ್ಕೆ ಬೇಕಾಗಂಥ ಘಟಕ 5-10 ಗುಂಟೆ ಸಾಕು. ಆಮೇಲೆ ಈ ಹೈಬ್ರಿಡ್ ಬೀಜೋತ್ಪಾದನೆಗೆ 5-10 ಗುಂಟೆ ವಿಸ್ತೀರ್ಣ ಸಾಕು. ಅಂದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ನಾವು ಯಾವ ಬೆಳೆ ಬೆಳಿತೀವಿ, ಎಲ್ಲಿ ಮಾರಾಟ ಮಾಡ್ತೀವಿ, ಇವೆಲ್ಲವನ್ನು ಗಮನಿಸಿ ಅದರ ಮೇಲೆ ಅವಲಂಬನೆ ಆಗಿದೆ. ಅತ್ಯಂತ ಬೇಡಿಕೆ ಇರುವಂಥ ಸ್ಥಳೀಯ ಮಾರುಕಟ್ಟೆಯಲ್ಲಿ ಹೂವು ತಾವು ನೋಡಿರ್ಬೋದು, ಈ ಸೂರ್ಯಕಾಂತಿ ಒಂದು ಹೋಲುವಂಥ ಹೂವು ವಿಶೇಷವಾಗಿ ಈ ಸಮಾರಂಭಗಳಲ್ಲಿ, ಸ್ಟೇಜ್ ಡೆಕೋರೇಷನಲ್ಲಿ, ಬೊಕ್ಕೆಗಳಲ್ಲಿ ಅತಿ ಹೆಚ್ಚಾಗಿ ಬಳಸುವಂಥ ಹೂವು ಜರ್ಬರ ಅಂತ. ಇನ್ನು ಎರಡನೇದು ಗುಲಾಬಿ. ಗುಲಾಬಿ ಇದು ದೊಡ್ಡ ದೊಡ್ಡ ಒಂದು ಇದರಲ್ಲಿ ಬೆಳೆಸ್ತಾರೆ, ಈ ವಿದೇಶಕ್ಕೆ ಹೆಚ್ಚು ಡಿಮ್ಯಾಂಡ್ ಇರುವುದು ಗುಲಾಬಿ. ಆಮೇಲೆ ಮೂರನೇದು ಕಾರ್ನೇಷನ್ ಅಂತ ಇನ್ನೊಂದು ಹೂ ಇದೆ. ಅದೇ ರೀತಿ ಆರ್ಕಿಡ್ಡು, ಆಂಥೂರಿಯಮ್ಮು, ಲಿಲಿಯಮ್ಸು, ಈ 10-12 ಈ ಆಧುನಿಕ ಹೂಗಳು ನಮ್ಮ ಹೂವಿನ ಮಾರುಕಟ್ಟೆಯಲ್ಲಿ ಇತ್ತೀಚೆಗೆ ಒಂದು ಪರಿಚಯ ಆಗಿದೆ ಮತ್ತು ಅವುಗಳು ಬೇಡಿಕೆನ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ತರಕಾರಿಗಳಾದಂಥ ದೊಣ್ಣೆ ಮೆಣಸಿನಕಾಯಿ ಆಗಿರ್ಬೋದು, ವಿಶೇಷವಾಗಿ ಬಣ್ಣದ ದೊಣ್ಣೆ ಮೆಣಸಿನಕಾಯಿ, ಸೌತೆಕಾಯಿ ಇರ್ಬೋದು. ಸೌತೆಕಾಯಿ ತಾವು ಇಂಗ್ಲೀಷ್ ಕುಕುಂಬರ್ ಅಂತ ಕೇಳಿದಿರಿ, ಅದೊಂದು ಹೈಬ್ರಿಡ್ ತಳಿ, ಪಾರ್ಥನೆಕಾರ್ಪಿಕ್ ಅಂತ ಒಂದು ತಳಿ. ಅದೇ ರೀತಿ ಟೊಮ್ಯಾಟೊ, ಚೆರಿ ಟೊಮ್ಯಾಟೊ, ವಿದೇಶಿ ತರಕಾರಿಗಳು. ಸೊ 10-12 ಆಧುನಿಕ ಹೂಗಳು, 10 ಈ ತರಕಾರಿಗಳನ್ನು ನಾವು ಸಂರಕ್ಷಿತ ವಾತಾವರಣದಲ್ಲಿ ಬೇಸಾಯ ಮಾಡ್ಬೋದು. ಈ ಇಷ್ಟೊಂದು ತರಕಾರಿ ಮತ್ತು ಇಷ್ಟೊಂದು ಹೂಗಳಲ್ಲಿ ನಮ್ಮ ರೈತರಿಗೆ, ಸಣ್ಣ ರೈತರಿಗೆ 10 ಗುಂಟೆದಲ್ಲಿ ಹೂವಿನ ಬೇಸಾಯ ಬಂದರೆ ಜರ್ಬೆರ ಅತ್ಯಂತ ಲಾಭದಾಯಕ, ಸರಳ ಮತ್ತು ಈ ಸ್ಥಳೀಯವಾಗಿ ಹೆಚ್ಚು ಬೇಡಿಕೆ ಇರೋದ್ರಿಂದ ರಿಸ್ಕ್ ಕಡಿಮೆ ಅಂತ ನಾವು ಹೇಳ್ಬೋದು ಈ ಜರ್ಬೆರ ಬೇಸಾಯ. ಯಾಕಂದರೆ ಮಾರುಕಟ್ಟೆ ಭಾಳ ಚೆನ್ನಾಗಿದೆ ಅದಕ್ಕೆ, ಮಾರುಕಟ್ಟೆ ಭಾಳ ಮುಖ್ಯ. ಅಂದರೆ ನಮ್ಮ ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ ಇಂಥ ಪೇಟೆಯಲ್ಲಿ ಕೂಡ ಮಾರಾಟ ಆಗ್ತದೆ. ಅದು ಬೆಂಗಳೂರು ಮತ್ತು ಪುನಾದಿಂದ ತರಿಸ್ಕೋತಾರೆ. ಈ ಫ್ಲವರಿಸ್ಟ್ ಅಂತ ನಾವು ಹೇಳ್ತೀವಲ್ಲ, ಫ್ಲವರಿಸ್ಟ್ ಶಾಪ್ ಅಂತ ಕಟ್ ಫ್ಲವರು ಮತ್ತು ಈ ಡೆಕೋರೇಷನ್ಗೆ, ಈ ಬೊಕ್ಕೆ ಮಾಡಲಿಕ್ಕೆ ಅವರಿಗೆ ಸ್ಥಳೀಯವಾಗಿ ಸಿಕ್ಕಿದ್ರೆ ಅನುಕೂಲ ಮತ್ತು ಖರ್ಚು ಕಡಿಮೆ ಆಗ್ತದೆ. ಫ್ರೆಶ್ ಫ್ಲವರ್ ಸಿಗ್ತದೆ ಮತ್ತು ತಕ್ಷಣ ಸಿಗ್ತದೆ ಅವನಿಗೆ ಬೇಕಂದಾಗ. ದೂರಿಂದ ತರಿಸಿದಾಗ ಅದರದ್ದು ಸ್ವಲ್ಪ ಆಯುಷ್ಯ ಕಡಿಮೆ, ಫ್ರೆಶ್ನೆಸ್ ಕಡಿಮೆ ಇರ್ತದೆ. ಹೀಗಾಗಿ ಸ್ಥಳೀಯ ಮಾರುಕಟ್ಟೆಗೆ ಒಂದು 10 ಗುಂಟೆದಲ್ಲಿ ಜರ್ಬರ ಅತ್ಯಂತ ಸೂಕ್ತವಾದ ಹೂವಿನ ಬೆಳೆ. ಇಷ್ಟೆಲ್ಲ ಚಟುವಟಿಕೆ ಮಾಡಬೇಕು ಅಂದಾಗ ಒಂದೊಂದು ಸಮ ಬಿಸಿಲು ಜಾಸ್ತಿ, ಮಳೆ ಹೆಚ್ಚು ಕಡಿಮೆ ಬರ್ಬೋದು, ಮತ್ತು ಅದರ ಟೆಂಪ್ರೇಚರ್ ಸರಿಯಾಗಿ ಮೇಂಟೈನ್ ಮಾಡಬೇಕು ಅಂತೇಳಿದಾಗ, ಮತ್ತು ಅಲ್ಲಿ ತೇವಾಂಶವನ್ನು ನಿರ್ವಹಣೆ ಮಾಡಬೇಕು ಅಂತೇಳಿದಾಗ ಸತತ ಒಬ್ಬರು ಅಲ್ಲಿ ಬೇಕು ಬೇಕು. ಹೇಗೆ ಅದು ಇಲ್ಲ, ಇದು ನಾವು ಈ ತೋಟಗಾರಿಕೆನೇ ಇಂಟೆನ್ಸಿವ್ ಕಲ್ಟಿವೇಷನ್ ಅಂತ ನಾವು ಹೇಳ್ತೀವಿ, ಅಲ್ಟ್ರಾ ಇಂಟೆನ್ಸಿವ್ ಕಲ್ಟಿವೇಷನ್ ಅಂತ ನಾವು ಹೇಳ್ತೀವಿ. ಇದು ಪ್ರತಿ ದಿವಸ ಒಬ್ಬ ಮನುಷ್ಯ ಅದನ್ನ ನಿರ್ವಹಣೆ ಮಾಡಲಿಕ್ಕೆ ಬೇಕೇ ಬೇಕು. ರೋಗ ಕೀಟ ನಿರ್ವಹಣೆ ಮಾಡುವುದು ಥಿಯರಟಿಕಲಿ ನಾವು ಹೇಳಿದ್ರು, ಪ್ರಾಕ್ಟಿಕಲಿ ಒಂದು ಸರಿ ರೋಗ ಮತ್ತು ಕೀಟ ಹಸಿರು ಮನೆಯಲ್ಲಿ ಪ್ರವೇಶ ಮಾಡಿದ್ರೆ ಅದು ಮಲ್ಟಿಪ್ಲಿಕೇಶನ್ ಬಹಳ ಬೇಗ ಆಗ್ತದೆ, ತ್ವರಿತವಾಗಿ. ಪೂರಕ ವಾತಾವರಣ ಇರೋದ್ರಿಂದ, ಈ ಉಷ್ಣಾಂಶ ಮತ್ತು ಆರ್ದ್ರತೆ ಹೆಚ್ಚಿರೋದ್ರಿಂದ, ಸೊ ಪ್ರತಿ ದಿವಸನೂ ಅದನ್ನ ಒಬ್ರು ನೋಡ್ಕೊಳ್ಳಿಕ್ಕೆ, ನಿರ್ವಹಣೆ ಮಾಡಲಿಕ್ಕೆ ಒಬ್ರು ಬೇಕು. ಇನ್ನು ವಾತಾವರಣ ನಿಯಂತ್ರಣೆ ನಮ್ಮ ಒಂದು ವಾತಾವರಣಕ್ಕೆ ಬಹಳ ಮುಖ್ಯ. ಟೆಂಪರೇಚರು ನೀವು ಹಸಿರು ಮನೆಗಳಲ್ಲಿ ನೀವು ಕಂಪ್ಲೀಟ್ ಎಲ್ಲ ಕ್ಲೋಸ್ ಮಾಡಿದ್ರೆ 45ಕ್ಕಿಂತಲೂ ಹೆಚ್ಚು ಡಿಗ್ರಿ ಸೆಲ್ಸಿಯಸ್ ಹೋಗ್ತದೆ. ಸೊ ಅಷ್ಟೊಂದು ಅದಕ್ಕೆ ಪೂರಕ ವಾತಾವರಣ ಅಲ್ಲ. ಸೊ ನಾವು ನಿರ್ವಹಣೆ ಮಾಡಬಹುದು ನೈಸರ್ಗಿಕ ಗವಾಕ್ಷಿ ಅಂತ ನಾನು ಹೇಳಿದೆ. ಸುತ್ತಲೂ ಗಾಳಿ ಆಡಲಿಕ್ಕೆ ಒಂದು ಕೀಟ ಪರದೆ ಹಾಕಿ ಪ್ರಯೋಜನ ಮಾಡಬೇಕು. ನೆರಳು ಪರದೆ ಹಾಕೋದ್ರಿಂದ ಬೆಳಕನ್ನು ಕಂಟ್ರೋಲ್ ಮಾಡ್ಬೋದು, ಈ ಟೆಂಪರೇಚರ್ ಕಡಿಮೆ ಮಾಡ್ಬೋದು. ಇನ್ನೂ ಟೆಂಪರೇಚರ್ ಕಡಿಮೆ ಮಾಡಲಿಕ್ಕೆ ಒಳಗಡೆ ಈ ಫಾಗಿಂಗು ಮತ್ತು ಮಿಸ್ಟಿಂಗು ಈ ಥರ ಮಾಡಿ ಟೆಂಪರೇಚರ್ ಕಡಿಮೆ ಮಾಡೋದು ಬಹಳ ಮುಖ್ಯ ನಮ್ಮ ವಾತಾವರಣದಲ್ಲಿ. ಇದು ಬೆಳಗ್ಗೆನೂ ಅನುಕೂಲ, ಅದೇ ರೀತಿ ರೋಗ ಕೀಟ ಬೆಳವಣಿಗೆನೂ ಅನುಕೂಲ. ಟೆಂಪರೇಚರ್ ಜಾಸ್ತಿ ಇದ್ರೆ ರಸಾಯನ ಕೀಟಗಳು ಜಾಸ್ತಿ ಬೆಳೀತಿದೆ. ಗವಾಕ್ಷನ ರಾತ್ರಿ ವೇಳೆಯಲ್ಲಿ ಮುಚ್ಚಬೇಕಾಗ್ತದೆ. ಅದರ ಮುಖ್ಯ ಉದ್ದೇಶ ರಾತ್ರಿ ವೇಳೆಯಲ್ಲಿ ಉಸಿರಾಡಿದಾಗ ಗಿಡಗಳು ಈ ಇಂಗಾಲದ ಆಕ್ಸೈಡ್ನ ಬಿಡುಗಡೆ ಮಾಡ್ತವೆ. ಆ ಕಾರ್ಬನ್ ಡೈಆಕ್ಸೈಡನ್ನು ಬೆಳಗಿನ ಜಾವದಲ್ಲಿ ಸೂರ್ಯ ಬಂದಾಗ ಬೆಳಕಿನ ಒಂದು ಇದರಲ್ಲಿ ಈ ದ್ವಿತೀಯ ಶ್ವಾಸಕೋಶ ಕ್ರಿಯೆ ಹೆಚ್ಚಾಗ್ತದೆ. ಅದಕ್ಕೆ ರಾತ್ರಿ ಹೊತ್ತಿನಲ್ಲಿ ನಾವು ಮುಚ್ಚಲೇಬೇಕಾಗ್ತದೆ. ಮತ್ತು ಚಳಿಗಾಲದ ದಿವಸಗಳಲ್ಲಿ ಟೆಂಪರೇಚರು ಚಳಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಅದಕ್ಕೂ ಮುಚ್ಚಬೇಕಾಗ್ತದೆ. ಅಂದರೆ ಒಂದು ನಿರ್ದಿಷ್ಟ ವಾತಾವರಣದಲ್ಲಿ ಸತತವಾಗಿ ನಿರ್ವಹಣೆ ಮಾಡೋದು ಬಹಳ ಮುಖ್ಯ, ಬಹಳ ಮುಖ್ಯ. ಇಲ್ಲಿ ರಾಸಾಯನಿಕಗಳನ್ನು ಹೆಚ್ಚಾಗಿ ಬಳಸ್ತೀವಿ. ಹೌದು ಸರ್, ಈ ಸಾಮಾನ್ಯವಾಗಿ ತೋಟಗಾರಿಕೆಯಲ್ಲಿ ಪೋಷಕಾಂಶಗಳ ಬೇಡಿಕೆ ಜಾಸ್ತಿ ಕೃಷಿ ಬೆಳೆಗೆ ಕಂಪೇರ್ ಮಾಡಿದ್ರೆ. ಯಾಕಂದ್ರೆ ಸ್ವಲ್ಪ ಜಾಗದಲ್ಲಿ ಹೆಚ್ಚಿನ ಇಳುವರಿ ಬರ್ತದೆ. ಹೊರಗಡೆ ವಾತಾವರಣದಲ್ಲಿ ಆಯ್ತು, ತೋಟಗಾರಿಕೆ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಜಾಸ್ತಿ, ಇನ್ನು ಹಸಿರು ಮನೆಗಳಲ್ಲಿ ಇನ್ನೂ ಜಾಸ್ತಿ. ಯಾಕಂದ್ರೆ ಈ ಹೊರಗಿನ ವಾತಾವರಣಕ್ಕಿಂತನೂ ಹಸಿರು ಮನೆ ವಾತಾವರಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳನ್ನ ನಾವಲ್ಲಿ ಬೆಳೆಸ್ತೀವಿ. ಇದು ಉದ್ದೇಶ ಏನಂದ್ರೆ ಖರ್ಚು ನಾವು ಜಾಸ್ತಿ ಮಾಡಿರ್ತೀವಿ, ಆದಾಯನೂ ಜಾಸ್ತಿ ತೆಗೆಯುವ ಉದ್ದೇಶ ಒಂದೇದು. ಮತ್ತು ಈ ಹಸಿರುಮನೆ ವಾತಾವರಣದಲ್ಲಿ ಗಿಡದ ಬೆಳವಣಿಗೆಯ ಒಂದು ಮಾದರಿ ಉದ್ದವಾಗಿ ಬೆಳೀತದೆ, ಗಿಡಗಳು ಎತ್ತರವಾಗಿ ಬೆಳೀತದೆ. ಆಕಾರದಲ್ಲಿನೂ ಈ ಉಷ್ಣಾಂಶ ಮತ್ತು ಆರ್ದ್ರತೆ ಎತ್ತರವಾಗಿ ಬೆಳೆಯೋದ್ರಿಂದ ನಾವು ಎತ್ತರವಾಗಿ ಬೆಳೆಯುವಂಥ ತಳಿಗಳನ್ನು ಬಳಸ್ತೀವಿ. ದೊಣ್ಣೆ ಮೆಣಸಿನಕಾಯಿ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಇವೆಲ್ಲ. ಸೊ ಹಿಂಗಾಗಿ ಆಶ್ರಯ ಕೊಟ್ಟು ಎತ್ತರವಾಗಿ ಬೆಳಿತೀವಿ. ಸೊ ಇಲ್ಲಿ ಗಿಡಗಳ ಸಂಖ್ಯೆ ಹೆಚ್ಚಿರೋದ್ರಿಂದ ನಾವು ರಾಸಾಯನಿಕ ಗೊಬ್ಬರಗಳನ್ನು ಹೊರಗಡೆ ಬೆಳೆಗಿಂತನೂ ಜಾಸ್ತಿ ಹಾಕಬೇಕು. ಹಿಂಗಾಗಿ ಏನಾಗಿದೆ, ಅತಿಯಾಗಿ ರಾಸಾಯನಿಕ ಬಳಕೆಯಿಂದ ಸುಮಾರು ಹಸಿರು ಮನೆಗಳನ್ನು ಕ್ಲೋಸ್ ಮಾಡಿದ್ದಾರೆ. ಅತಿಯಾದ ರಾಸಾಯನಿಕಗಳನ್ನು ಬಳಸದೆ ನಾವು ಈ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂತ ನಾವು ಮಾಡೋದು ಬಹಳ ಉತ್ತಮ. ಸಾವಯವ ಮತ್ತು ರಾಸಾಯನಿಕ ಎರಡೂ ಈ ಭೂಮಿಗೆ ತಯಾರು ಮಾಡುವಾಗ ಹೆಚ್ಚಿನ ಒಂದು ಆರ್ಗ್ಯಾನಿಕ್ ಮ್ಯಾನ್ಯೂರು, ಫಾರ್ಮ್ಯಾಡ್ ಮ್ಯಾನ್ಯೂರ್ ಆಗಿರ್ಬೋದು, ಕಾಂಪೋಸ್ಟ್ ಆಗಿರ್ಬೋದು, ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು, ಬಯೋಫರ್ಟಿಲೈಸರ್ಸ್ ಆಗಿರ್ಬೋದು, ಇವನ್ನ ಯಥೇಚ್ಛವಾಗಿ ಹಾಕಿದಾಗ ಈ ರಾಸಾಯನಿಕ ಬೇಡಿಕೆ ಕಡಿಮೆ ಆಗ್ತದೆ. ಅದಲ್ಲದೆ ಈ ನಾವು ಬಹಳ ವರ್ಷ ಬೇಸಾಯ ಮಾಡ್ಬೋದು. ಇಲ್ಲಿ ಒಂದು 10 ಗುಂಟೆ ಮಾಡಬೇಕಂದ್ರೂ ಕೂಡ 10 ಲಕ್ಷ ರೂಪಾಯಿ ಬೇಕಾಗುತ್ತೆ. ಆ ರೀತಿ ಖರ್ಚು ಮಾಡುವಾಗ ಸಬ್ಸಿಡಿ ಸಹಾಯಧನ ಹಂಗೇನಾದರೂ ಎರಡು ರೀತಿ ಒಂದು ಧನ ಸಹಾಯ ಇದೆ. ತೋಟಗಾರಿಕೆ ಇಲಾಖೆಯಿಂದ ಕರ್ನಾಟಕ ಸರ್ಕಾರದ ಮೂಲಕ ಒಂದು ರೀತಿಯ ಧನ ಸಹಾಯ. ಇದು ವಿಸ್ತೀರ್ಣ ಒಂದು ರಿಸ್ಟ್ರಿಕ್ಷನ್ ಇದೆ. ಪಾಲಿಯೋಸ್ ಆಗಲಿ ಮತ್ತು ಈ ಶೆಡೋಸ್ ಆಗಲಿ 5 ಗುಂಟೆಯಿಂದ 1 ಎಕರೆವರೆಗೂ ಅವಕಾಶ ಇದೆ ತೋಟಗಾರಿಕೆ ಇಲಾಖೆಯಿಂದ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬಯಸಿದ್ರೆ ಈ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅಂತ ಇದೆ, ಅದು ಬೆಂಗಳೂರಲ್ಲಿದೆ. ಪ್ರತಿ ರಾಜ್ಯದಲ್ಲಿ ಅದು ಕೇಂದ್ರ ಕಚೇರಿ ಇರ್ತದೆ. ಆ ಮೂಲಕ ಈ ಪ್ರಾಜೆಕ್ಟ್ಗಳನ್ನು ಮಾಡಿ ಸಲ್ಲಿಸಬೇಕು. ಅದು ಹೆಚ್ಚಿನ ಒಂದು ವಿಸ್ತೀರ್ಣಕ್ಕೆ ಕೊಡ್ತಾರೆ. ಅಲ್ಲಿ 40% ಒಂದು ಸಬ್ಸಿಡಿ ಬರ್ತದೆ. ಪ್ರಾಜೆಕ್ಟ್ 3 ಅಂದರೆ ಬ್ಯಾಂಕಿನಿಂದ ಸಾಲ ತಗೊಂಡು ಮಾಡಬೇಕು. ಆ ಬ್ಯಾಂಕಿನಲ್ಲಿ ಅವರು 40% ಏನಿದೆಲ್ಲ ಬ್ಯಾಕ್ ಎಂಡೆಡ್ ಸಬ್ಸಿಡಿ ಅಂತ ನಾವು ಹೇಳ್ತೀವಿ, ಅಲ್ಲಿ ಅವರು ಮರುಪಾವತಿ ಬ್ಯಾಂಕಿಂಗ್ ಮೂಲಕ ಮಾಡ್ತಾರೆ. ತೋಟಗಾರಿಕೆಯಿಂದಾದ್ರೆ 5 ಗುಂಟೆಯಿಂದ 1 ಎಕರೆ ಅಂತ ನಾನು ತಮಗೆ ಹೇಳಿದೆ. ಇಲ್ಲಿನೂ ಒಂದು ಮಾನದಂಡ ಆಗ್ತಿದೆ, 10 ಗುಂಟೆ ಮೇಲೆ ಮಾಡೋದಾದ್ರೆ ಈ ಲೋನ್ ತಗೊಂಡೇ ಮಾಡ್ಬೇಕಾಗ್ತದೆ. ಅವರು 10 ಗುಂಟೆ ಕೆಳಗಡೆ ಆದರೆ 5 ಗುಂಟೆ 6 ಗುಂಟೆ 7 ಗುಂಟೆ ಆದರೆ ಸಾಲ ತಗೊಂಡು ಮಾಡೋ ಅವಶ್ಯಕತೆ ಎಲ್ಲ, ಸ್ವಂತ ದುಡ್ಡಿನಿಂದ ಮಾಡಬಹುದು. ಅದಕ್ಕೆ ಸಬ್ಸಿಡಿನ ಕೊಡ್ತಾರೆ. 10 ಗುಂಟೆ ಮೇಲೆ ಆದರೆ ಈ ಬ್ಯಾಂಕಿನ ಮೂಲಕ ಸಾಲವನ್ನು ಮಾಡಿ ತಗೋಬೇಕು. ಅದು ಆ ಸಾಲದ ಒಂದಿಷ್ಟು ಪರ್ಸೆಂಟ್ ಅಂತ ನೇರವಾಗಿ ಅದು ಬ್ಯಾಂಕಿಗೆ ಜಮಾ ಆಗ್ತದೆ. ಈ ಸಬ್ಸಿಡಿಯ ಮಾದರಿನೂ ನಾಲ್ಕು ತರ ಇದೆ. ವಿಸ್ತೀರ್ಣದ ಮೇಲೆ ಅವಲಂಬನೆ ಆಗಿದೆ. 5 ಗುಂಟೆ ಆದ್ರೆ 1 ಚದುರ್ಮೀಟರ್ಗೆ 1,000 ರೂಪಾಯಿ ಇದೆ ಧನ ಸಹಾಯ. 5 ಗುಂಟೆಯಿಂದ 10 ಗುಂಟೆ ಆದ್ರೆ 900 ರೂಪಾಯಿ ಇದೆ ಚದುರ್ಮೀಟರ್ಗೆ. ಆಮೇಲೆ 10 ಗುಂಟೆಯಿಂದ 1/2 ಎಕರೆಗಾದ್ರೆ 850 ರೂಪಾಯಿ ಇದೆ ಚದುರ್ಮೀಟರ್ಗೆ. ಅದೇ ರೀತಿ 1/2 ಎಕರೆಯಿಂದ 1 ಎಕರೆಗಾದ್ರೆ 800 ರೂಪಾಯಿ ಚದುರ್ಮೀಟರ್ಗೆ ಇದೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ ಈ ವಿಸ್ತೀರ್ಣ ಜಾಸ್ತಿ ಆದ ಹಾಗೆ ಖರ್ಚು ಕಡಿಮೆ ಬರ್ತದೆ, ನಿರ್ಮಾಣದ ವೆಚ್ಚ. ಸೊ ಆ ರೀತಿ ಧನ ಸಹಾಯ ಇಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಕೊಡಲಾಗ್ತದೆ ರೈತರಿಗೆ. ಈಗ ಇದ್ರ ಬಗ್ಗೆ ಇಷ್ಟೆಲ್ಲ ನಿರ್ವಹಣೆ ಮಾಡಬೇಕಂದ್ರೆ ರೈತರಿಗೆ ತರಬೇತಿ ಅಂತದ್ದು ಏನಾದರೂ ಇರುತ್ತೆ? ಖಂಡಿತ ಸರ್, ನಾವು ನಮ್ಮ ರೈತರಿಗೆ ನಾವು ಹೇಳೋದು ಕಡ್ಡಾಯವಾಗಿ ತರಬೇತಿ ತಗೊಂಡೇ ಮಾಡಬೇಕಾಗ್ತದೆ. ಇದರಲ್ಲಿ ಬಹಳ ಜನ ಏನ್ ಮಾಡ್ತಾರೆ, ಸರ್ಕಾರದಿಂದ ಧನ ಸಹಾಯ ಇದೆ ಅಂತನೋ ಅಥವಾ ಇನ್ನೊಬ್ರು ಯಾರೋ ಬೆಳೆದಿದ್ದಾರೆ ನಾವು ಬೆಳಿಬಹುದು ಅಂತೇಳಿ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ದೇನೆ ತರಬೇತಿ ಇಲ್ದೇನೆ ಮಾಡಿಬಿಡ್ತಾರೆ. ಎಷ್ಟೋ ಜನ ಕೈ ಸುಟ್ಕೊಂಡಿದ್ದಾರೆ ಸರಿಯಾಗಿ ನಿರ್ವಹಣೆ ಮತ್ತು ಮಾಡದೇನೆ. ಸೊ ತರಬೇತಿ ತಗೊಂಡು ಮಾಡೋದು ಬಹಳ ಉತ್ತಮ. ಈ ತರಬೇತಿಗಳು ಮತ್ತು ತಾಂತ್ರಿಕ ಮಾಹಿತಿ ಕೃಷಿ ವಿಷಯದಲ್ಲೆಲ್ಲೂ ಸಿಗುತ್ತೆ. ಆಮೇಲೆ ಧಾರವಾಡದಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ವೆಜಿಟೇಬಲ್ಸ್ ಅಂತ ಒಂದಿದೆ ತೋಟಗಾರಿಕೆ ಇಲಾಖೆಯಿಂದ, ಅಲ್ಲೂ ಸಿಗುತ್ತೆ. ಆಮೇಲೆ ಬಹಳ ಪ್ರೊಫೆಷನಲ್ ಆಗಿ ನಿರಂತರವಾಗಿ ಈ ತರಬೇತಿಗಳು ಈ ಮಹಾರಾಷ್ಟ್ರದಲ್ಲಿ ಒಂದು ಇದೆ. ತಿಂಗಳಗಟ್ಟಲೆ ಕೊಡ್ತಾರೆ? ಯಾವಾಗಲೂ ಕೊಡ್ತಾರೆ, ವಾರದ್ದು ಟ್ರೈನಿಂಗ್ ಸರ್. ಅದು ಎಚ್ ಟಿ ಸಿ ಅಂತ ಒಂದಿದೆ, ಹೈ ಹಾರ್ಟಿಕಲ್ಚರ್ ಟ್ರೈನಿಂಗ್ ಸೆಂಟರ್ ಅಂತ. ಅದು ಯಾವಾಗಲೂ ಪ್ರೈವೇಟ್ ಎನ್ ಜಿ ಒ ತರ ಸರ್, ಪ್ರೈವೇಟ್ ಪ್ಲಸ್ ಗವರ್ಮೆಂಟ್ ಸೇರಿ ಒಂದು ಸಂಸ್ಥೆ ಇದೆ ತಳೇಗಾವ್ ದಬಾಡೆ ಅಂತ. ಅಲ್ಲಿ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಟ್ರೈನಿಂಗ್ ತಗೋತಾರೆ. ಸೊ ಟ್ರೈನಿಂಗ್ ತಗೊಂಡೇ ಮಾಡೋದು ಬಹಳ ಉತ್ತಮ ಇದರಲ್ಲಿ. ಅದರ ಜೊತೆಗೆ ಮಾರುಕಟ್ಟೆ ಒಂದು ಅಧ್ಯಯನ ಮಾಡೋದು ಬಹಳ ಮುಖ್ಯ. ಮೊದಲು ಹೇಳ್ತಾ ಇದೀವಿ ಉತ್ಪಾದನೆಯಿಂದ ಮಾರುಕಟ್ಟೆಗೆ ಅಂತ ಹೇಳ್ತಾ ಇದ್ದೀವಿ, ಈಗ ಮಾರುಕಟ್ಟೆಯಿಂದ ಉತ್ಪಾದನೆ ಮಾಡ್ರಿ ಅಂತ ನಾವು ಹೇಳ್ತೀವಿ. ಮತ್ತೆ ಆ ಪ್ರದೇಶದೊಳಗೆ ಹೆಚ್ಚು ಹೆಚ್ಚು ರೈತರು ಬೆಳೀತಾ ಇದ್ರೆ ಎಲ್ಲರೂ ಸೇರಿ ಒಂದು ಮಾರುಕಟ್ಟೆಯನ್ನ ಹುಡುಕ್ಲಿಕ್ಕೆ ಮಾರಾಟ ಮಾಡ್ಲಿಕ್ಕೆ ಅನುಕೂಲ. ಇಲ್ಲಿ ಸಮಸ್ಯೆಗಳು ಕೂಡ ಇದ್ದೇ ಇರ್ತವೆ, ಪ್ರಮುಖ ಸಮಸ್ಯೆಗಳು ಯಾವ್ಯಾವ? ಹೌದು, ಇದು ಬಹಳ ಸೂಕ್ತವಾದ ಪ್ರಶ್ನೆ ತಾವು ಕೇಳಿದ್ರಿ. ನಾನು ಅವಾಗಲೇ ಹೇಳಿದೆ, ಯಾರೋ ಮಾಡ್ತಾರೆ ಅಂತ ಮಾಡೋದು, ಸಬ್ಸಿಡಿ ಅಂತ ಮಾಡೋದು ಅಂತ ಮಾಡಿಬಿಡ್ತಾರೆ. ಇದರಲ್ಲಿ ಸಾಕಷ್ಟು ಸಮಸ್ಯೆಗಳು ಇದಾವೆ. ನಾ ಇಷ್ಟೋ ತನಕ ಹೇಳೋದ್ರದ್ದು ಇದು ಹೇಳಿದೆ. ಮೊದಲನೇ ಸಮಸ್ಯೆ ಅಂದ್ರೆ ಅಧಿಕ ಆರಂಭಿಕ ವೆಚ್ಚ, ಇನಿಷಿಯಲ್ ಕಾಸ್ಟ್ ಇದರಲ್ಲಿ ಬಹಳ ಬರ್ತದೆ. ಮೂಲ ಬಂಡವಾಳ ಇದರಲ್ಲಿ ಬಹಳ ಬರ್ತದೆ. ಸ್ಟ್ರಕ್ಚರ್ ಮಾಡ್ಲಿಕ್ಕೆ ಆಯ್ತು, ಹನಿ ನೀರಾವರಿ, ಆಮೇಲೆ ಗಿಡಗಳು, ಇಲ್ಲಿ ಬೆಳೆಯುವಂತ ಗಿಡಗಳ ಸಸಿಗಳು ನಾವು ವಿದೇಶದಿಂದ ಆಮದು ಮಾಡ್ಕೊಳ್ತೀವಿ. ಸೊ ಹೀಗಾಗಿ ಈ ಆರಂಭಿಕ ವೆಚ್ಚ ಬಹಳ ಇದೆ. ಆ ವೆಚ್ಚ ಒಂದು ಇನ್ನೂ ಕಡಿಮೆ ಆಗಬೇಕು. ಎರಡನೇದು ತಾಂತ್ರಿಕ ಮಾಹಿತಿ ಲಭ್ಯತೆ ನಮ್ಮ ರೈತರಿಗೆ ಬಹಳ ಕಡಿಮೆ ಇದೆ. ಇನ್ನೂ ತಾಂತ್ರಿಕ ಮಾಹಿತಿ ಸರಿಯಾಗಿ ಸಿಗ್ತಾ ಇಲ್ಲ. ನಾನು ಅವಾಗಲೇ ಹೇಳಿದೆ, ನಮ್ಮದು ಉಷ್ಣವಲಯದ ರಾಷ್ಟ್ರ, ಹೆಚ್ಚಿನ ಉಷ್ಣಾಂಶ ಇರೋದ್ರಿಂದ ಉಷ್ಣಾಂಶ ಕಡಿಮೆ ಮಾಡೋದು ಬಹಳ ಮುಖ್ಯ. ಸೊ ಈ ಬೇಸಿಗೆ ಟೈಮಲ್ಲೆಲ್ಲ ಸ್ವಲ್ಪ ಬಹಳ ಕಷ್ಟ ಆಗ್ತದೆ, ಇದೊಂದು ಸಮಸ್ಯೆ. ಆಮೇಲೆ ಈ ರೋಗ ಕೀಟ, ನಾನು ಅವಾಗಲೇ ಹೇಳಿದೆ ಈ ಥೆರಟಿಕಲಿ ಕಂಟ್ರೋಲ್ ಮಾಡ್ಬೋದು, ಪ್ರಾಕ್ಟಿಕಲಿ ಬಂದಾಗ ಈ ರೋಗ ಕೀಟ ಮಾಡೋದು ಬಹಳ ಒಂದು ಚಾಲೆಂಜಿಂಗ್ ಜಾಬ್ ಅಂತ ನಾವು ಹೇಳ್ಬೋದು. ರೋಗ ಕೀಟ ಮಾಡೋದು ಈ ಒಂದು ದಿವಸ ಅಥವಾ 2 ದಿವಸ ನೋಡದೇ ಇದ್ರೆ ಕಂಪ್ಲೀಟ್ ಆಗಿ ಕವರ್ ಆಗಿ ಇಡೀ ಕ್ರಾಪೇನೆ ಒಂದು 4 ದಿವಸದಲ್ಲಿ ಕ್ರಾಪೇ ಹೋಗ್ಬಿಡ್ತದೆ. ಈ ವಿಶೇಷವಾಗಿ ದೊಣ್ಣ ಮೆಣಸಿನಕಾಯಿ ಇದೆಲ್ಲ ರಸಹಾರ ಕೀಟಗಳು ಒಂದು ಸರಿ ಬಂದ್ಬಿಟ್ರೆ ಕಂಪ್ಲೀಟ್ ಯಾವುದೇ ಬೆಳೆ ಆಗಲಿ ಅಲ್ಲಿ ರಸಹಾರ ಕೀಟಗಳದ್ದು ಬಹಳ ಸಮಸ್ಯೆ. ಆಮೇಲೆ ಗಿಡಗಳು ಸಾಯೋದು ಬಹಳ ಒಂದು ಸಮಸ್ಯೆ, ಅಂದ್ರೆ ತೇವಾಂಶ ಅಲ್ಲಿ ಆವಿ ಆಗೋದಿಲ್ಲ. ಸ್ವಲ್ಪ ನಿರ್ವಹಣೆಯಲ್ಲಿ ಏರುಪೇರಾದ್ರೆ ನೀರು ಹೆಚ್ಚು ಕೊಟ್ರೆ ಅಲ್ಲಿ ಬೇರು ಕೊಳತು ಗಿಡಗಳು ಸಾಯೋದು ಇರ್ತದೆ. ಒಂದು ಗಿಡ ಸತ್ತರೆ ಆಲ್ಮೋಸ್ಟ್ ಎಲ್ಲ ಗಿಡ ಹೋಗ್ಲಿಕ್ಕೆ ಶುರು ಆಗ್ತದೆ. ಇದು ಸಮಸ್ಯೆ. ಈ ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ಅಂದ್ರೆ ಮಾರುಕಟ್ಟೆ ಸಮಸ್ಯೆ. ಮಾರುಕಟ್ಟೆ ಏನಾಗ್ತಾ ಇದೆ, ಇದರಲ್ಲಿ ತೋಟಗಾರಿಕೆ ಬೆಳೆಗಳು ತಮಗೆ ಗೊತ್ತಿದ್ದಂಗೆ ಪೆರಿಶಬಲ್ ಗೂಡ್ಸ್ ಅಂತ ಹೇಳ್ತೀವಿ, ಬಹುಬೇಗನೆ ಹಾಳಾಗುವಂತಹ ಉತ್ಪನ್ನಗಳು, ತರಕಾರಿ ಆಗಿರ್ಬೋದು ಮತ್ತು ಹೂ ಆಗಿರ್ಬೋದು. ಇದು ಬೇಗನೆ ಮಾರುಕಟ್ಟೆಗೆ ಹೋಗ್ಬೇಕು. ನಮ್ಮಗಳಲ್ಲಿ ಬೇರೆ ದೇಶಗಳಿರುವಂತೆ ಈ ಕೋಲ್ಡ್ ಸ್ಟೋರೇಜು ಎಲ್ಲ ಸ್ವಲ್ಪ ಕಡಿಮೆ. ಈ ಮಾರುಕಟ್ಟೆ ಒಂದು ಒಂದು ಅಧ್ಯಯನ ಮಾಡಿ ಇವರು ಮಾಡಬೇಕು. ಮಾರುಕಟ್ಟೆ ಮುಂಚೆನೆ ಒಂದು ಸ್ವಲ್ಪ ನಾವು ಈಗ ಜರ್ಬರ ಅಂತ ಹೇಳಿದೆ, ಈ ಲೋಕಲ್ ಫಾರೆಸ್ಟ್ ಅಂತ ಇರ್ತಾರೆ, ಅವುಗಳನ್ನು ಮೊದಲನೇ ಕಾಂಟ್ಯಾಕ್ಟ್ ಮಾಡಿ ನಾನು ಹಿಂಗೆ ಬೆಳೀತಾ ಇದ್ದೀನಿ, ರೆಗ್ಯುಲರ್ ಆಗಿ ದಿವಸಕ್ಕೆ ಅಥವಾ 2 ದಿವಸಕ್ಕೆ ನಾನು ಇಷ್ಟು ಅಪ್ಲೈ ಮಾಡ್ತೀನಿ ಅಂತ ಒಂದು ಫಿಕ್ಸ್ ರೇಟ್ ಮಾಡಿಕೊಂಡು ಮಾಡುವುದು ಭಾಳ ಉತ್ತಮ. ಮಾರುಕಟ್ಟೆ ಅಧ್ಯಯನ ಮಾಡೋದು ಭಾಳ ಉತ್ತಮ. ಮಾರುಕಟ್ಟೆನ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು. ಮತ್ತು ಇಷ್ಟು ಬಂಡವಾಳ ಹಾಕಿರ್ತೀವಿ, ಇದಕ್ಕೆ ಇನ್ಶೂರೆನ್ಸ್ ಏನಾರ ಮಾಡಿಸ್ಬೋದಾ? ಇನ್ಶೂರೆನ್ಸು ಈ ಈ ಸ್ಟ್ರಕ್ಚರ್ಗಳು ಈ ವಾತಾವರಣದಿಂದ ಏನಾದರೂ ಈ ಹಾನಿ ಆದರೆ ಮಾತ್ರ ಇನ್ಶೂರೆನ್ಸ್ ಇದೆ. ಇನ್ನು ಗಾಳಿ ಅಥವಾ ಬೆಂಕಿ ಸಿಡಿಲು ಈ ಥರ ಮಾಡಿದಾಗ ಇನ್ಶೂರೆನ್ಸ್ ಇದೆ ಸರ್. ಇದಕ್ಕೆ ಪ್ರಾಣಿಗಳು, ಪ್ರಾಣಿಗಳಿಂದ ಅಂತ ಏನೋ ಈ ಸ್ವಲ್ಪ ಮಲೆನಾಡು ಆ ಕಡೆಯಲ್ಲಿ ಅದರಿಂದ ಮಾಡಿಸ್ಬೋದು. ಅತೊಂದರೆ ಈ ಸಾಮಾನ್ಯವಾಗಿ ಜಾಸ್ತಿ ಬರೋದಿಲ್ಲ. ಕಾಡು ಪ್ರಾಣಿಗಳು, ಕಾಡು ಪ್ರಾಣಿಗಳು ಆ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ಸ್ವಲ್ಪ ಈ ಮಂಗಗಳದ್ದು ಇದೆ, ಸ್ವಲ್ಪ ಇದೆ, ಆನೆಗಳದ್ದು ಇದೆ, ಹಂದಿಗಳದ್ದು ಇದೆ, ಅದರಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದಕ್ಕೆ ಇನ್ಶೂರೆನ್ಸ್ ಇದೆ, ಮಾಡಬಹುದು. ಒಟ್ಟಾರೆ ರೈತರಿಗೆ ಏನು ಹೇಳಿ, ನಮ್ಮ ರೈತರಿಗೆ ನಾವು ಹೇಳೋದು ಸಲಹೆ ಏನಂದ್ರೆ, ಯಾವುದೇ ಒಂದು ಈ ನಾಲ್ಕು ಚಟುವಟಿಕೆ ನಾನು ತಮಗೆ ಹೇಳಿದೆ, ಯಾವುದೇ ಮಾಡಿದ್ರು ಸರಿಯಾಗಿ ಅಧ್ಯಯನ ಮಾಡಬೇಕು. ಸಹಾಯಧನ ಇದೆ ಅಂತ ಹೇಳಿ ಅಥವಾ ಇನ್ನೊಬ್ರು ಮಾಡಿದರೆ ನಾನು ಮಾಡ್ತೇನೆ ಅಂತ ಹೇಳಿ ಬ್ಲೈಂಡ್ ಆಗಿ ಅದಕ್ಕೆ ಹೋಗಬಾರದು. ಮೊದಲು ಅಧ್ಯಯನ, ಮಾರುಕಟ್ಟೆ ಅಧ್ಯಯನ ಮಾಡೋದು ಒಂದೇದು. ಮತ್ತೆ ಈ ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡಬೇಕು. ಸರಿಯಾಗಿ ತರಬೇತಿ ತಗೊಂಡು ಯಾವುದೇ ಬೆಳೆ ಆಗಲಿ ಮ್ಯಾನೇಜ್ಮೆಂಟ್ ಮಾಡಿ ಒಳ್ಳೆ ಗುಣಮಟ್ಟದ ಫಸಲು ತಂದು ಸರಿಯಾದ ಮಾರುಕಟ್ಟೆ ಮಾಡಿದ್ರೆ ಮಾತ್ರ ಲಾಭದಾಯಕ. ಸೊ ಅವರು ಸರಿಯಾಗಿ ಅಧ್ಯಯನ ಮಾಡಿ ಇದರಲ್ಲಿ ಬರಬೇಕು. ಆಮೇಲೆ ಈ ನಾಲ್ಕು ಚಟುವಟಿಕೆಗಳಲ್ಲಿ ಅತ್ಯಂತ ಲಾಭದಾಯಕ ಚಟುವಟಿಕೆ ಅಂದರೆ ಸಸ್ಯೋತ್ಪಾದನೆ ಮಾಡೋದು. ತಮಗೆಲ್ಲ ಗೊತ್ತಿದೆ, ಪ್ರತಿ ತಾಲೂಕಿನಲ್ಲಿ ಈಗ ತರಕಾರಿ ಬೆಳೆ ಒಂದು ಏರಿಯಾದಲ್ಲಿ ಈ ಸಸಿಗಳ ಉತ್ಪಾದನೆ, ತರಕಾರಿ ಸಸಿಗಳು ತಾವು ಎಲ್ಲ ನೋಡಿದಿರಿ ಸಾಕಷ್ಟು, ಮೆಣಸಿ, ಚೆಂಡು, ಹೂಕೋಸು, ಎಲ್ಕೋಸು, ಚೆಂಡು, ಸೇವಂತಿಗೆ, ಇದು ಸ್ವಲ್ಪ ಜಾಗದಲ್ಲಿ ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಲಾಭ ಮತ್ತು ರಿಸ್ಕ್ ಕಡಿಮೆ ಇದರಲ್ಲಿ, ಅದು ಬಹಳ ಲಾಭ. ಈ ಸಾಮಾನ್ಯವಾಗಿ ಬೆಳಗಾವಲ್ಲಿ ಈ ಸುಮಾರು ತರಕಾರಿಗಳು ಇದು ಬಂದಿದೆ. ಈ ಘಟಪ್ರಭಾ ಏರಿಯಾದಲ್ಲಿ ನೂರಾರು ನರ್ಸರಿಗಳಿದೆ, ಪ್ರತಿ ಮನೆಗೂ ಒಂದು ನರ್ಸರಿಗಳಿದೆ ತರಕಾರಿ, ಅದು ಅತ್ಯಂತ ಲಾಭದಾಯಕ. ಇನ್ನು ಎರಡನೇದು ಈ ಹೂವಿನ ವಿಷಯಕ್ಕೆ ಬಂದರೆ ಈ ಜರ್ಬರ ಮಾಡೋದು ಬಹಳ ಮುಖ್ಯ. ಯಾಕಂದರೆ ಸ್ವಲ್ಪ ಸರಳ ಬೆಳೆ, ಜೊತೆಗೆ ಈ ಮಾರುಕಟ್ಟೆ ಮತ್ತು ಚೆನ್ನಾಗಿದೆ. ಸೊ ಸರಿಯಾಗಿ ಅಧ್ಯಯನ ಮಾಡಬೇಕು. ಇವೆರಡು ಚಟುವಟಿಕೆಗಳನ್ನು ಮತ್ತೆ ನೀರಾವರಿ ವ್ಯವಸ್ಥೆ ಇರಬೇಕು, ನೀರಾವರಿ ವ್ಯವಸ್ಥೆ ಇರಬೇಕು. ಆಮೇಲೆ ನೀರಾವರಿ ಬೇಡಿಕೆ ನೀರು ಬಹಳ ಕಡಿಮೆ, ನೀರಾವರಿ ವ್ಯವಸ್ಥೆ ಇರುವುದು ಬಹಳ ಮುಖ್ಯ. ಮಾರುಕಟ್ಟೆ ವ್ಯವಸ್ಥೆ ಮತ್ತು ಎಷ್ಟು ಕಡಿಮೆ ಆಗಿದೆ ಅಷ್ಟು ಕಡಿಮೆ ಖರ್ಚು ಮಾಡಿ ಸರಿಯಾಗಿ ನಿರ್ವಹಣೆ ಮಾಡಿ ಒಳ್ಳೆಯ ಉತ್ಪನ್ನ, ಹೆಚ್ಚಿನ ಇಳುವರಿ, ಗುಣಮಟ್ಟ ತಂದು ಸರಿಯಾಗಿ ಮಾರುಕಟ್ಟೆ ಮಾಡಿದಾಗ ಮಾತ್ರ ಲಾಭ. ಇಲ್ಲಾಂದ್ರೆ ಒಂದು ಸರಿ ಏನಾಗುತ್ತೆ, ನೀವು ಹಾಕಿದ ಬಂಡವಾಳನೂ ವಾಪಸ್ ಬರೋದಿಲ್ಲ. ಬಹಳ ಇದು ಕ್ಯಾಪಿಟಲ್ ಇಂಟೆನ್ಸಿವ್. ನಾವು ಯಾಕೆ ನಾವು ಕಾಶಿಯಸ್ ನಾವು ಮುನ್ನೆಚ್ಚರಿಕೆ ರೈತರಿಗೆ ಕೊಡ್ತೇವೆ ಅಂದ್ರೆ, ಇದು ಬೇರೆ ಬೇರೆ ಹೊರಗಿನ ವಾತಾವರಣದಲ್ಲಿ ಯಾವುದೋ ಒಂದು ಬೆಳೆ ಬೆಳೆದಾಗ ಬರೀ ಬೀಜ ಅಷ್ಟೇ ವೇಸ್ಟ್ ಆಗ್ತದೆ, ಲೇಬರ್ ವೇಸ್ಟ್ ಆಗ್ತದೆ, ಬಹಳ ಲಾಸ್ ಆಗೋದಿಲ್ಲ. ಇಲ್ಲಿ ಲಕ್ಷಾನುಗಟ್ಟಲೆ ಇನ್ವೆಸ್ಟ್ ಮಾಡಿರ್ತಾರೆ, ಒಂದು ಸ್ಟೆಪ್ ಅಲ್ಲಿ ಎಡುವುದರೆ ಹಾನಿ ಆಗೋದು ಜಾಸ್ತಿ. ಈಗಾಗಿದೆ, ಬಹಳ ಜನ ಆಗಿದೆ. ನನ್ನ ಪ್ರಕಾರ 50-60% ರೈತರು ಸುಮ್ಮನೆ ಬ್ಲೈಂಡಿಂಗ್ ಮಾಡಿದ್ದಾರೆ. ಅವ್ರದ್ದು ಒಂದು 2 ಎಕರೆ ಅಷ್ಟೇ ಜಮೀನು ಇರ್ತದೆ, 1/2 ಎಕರೆ ಜಮೀನಲ್ಲಿ ಮಾಡಿಬಿಟ್ಟಿರ್ತಾರೆ. ಮುಂದೆ ಲಾಸ್ ಆಗಿ ಆ ಸ್ಟ್ರಕ್ಚರನ್ನು ಹಾನಿಯಾಗಿ ಹಾಗೆ ನಿಂತ್ಕೊಂಡಿರ್ತದೆ, ಆ ಭೂಮಿನ ಹಾಳು ಮತ್ತು ಆದಾಯನೂ ಬರೋದಿಲ್ಲ. ಈ ಥರ ಆಗಿದೆ. ಸೊ ಅಧ್ಯಯನ ಮಾಡಿ ಯಾವುದು ಬೆಳೆ ಸೂಕ್ತ, ಮಾರುಕಟ್ಟೆ ಅಧ್ಯಯನ ಮಾಡಿ ಬೆಳೆಯೋದು ಒಂದು ನಾವು ಸಲಹೆ ಅಂತ ಹೇಳ್ಬೋದು. ಒಳ್ಳೆಯದು ಡಾಕ್ಟರ್ ಬಿರಾದರ್ ಸರ್, ಇಷ್ಟೆಲ್ಲನೂ ಹೈಟೆಕ್ ತೋಟಗಾರಿಕೆ ಮಾಡಬೇಕಂದಾಗ ಏನೆಲ್ಲ ಜವಾಬ್ದಾರಿ ತಗೋಬೇಕು, ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು, ಮತ್ತು ಅದರಲ್ಲಿ ಲಾಭದಾಯಕವಾಗಿ ಮಾಡಬೇಕಾದ್ರೆ ಏನೇನು ಕ್ರಮಗಳನ್ನು ಜರುಗಿಸಬೇಕು, ಈ ಎಲ್ಲ ವಿಷಯವನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಹೈಟೆಕ್ ತೋಟಗಾರಿಕೆ ಕುರಿತು ಡಾಕ್ಟರ್ ಎಂಎಸ್ ಬಿರಾದಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು HB ರಾಮಡಗಿ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಧಾರವಾಡದ ಶಿವಮೂರ್ತಯ್ಯ ಸಂಗಯ್ಯ ಹಿರೇಮಠ್ ಅವರಿಂದ ದೊಡ್ಡಾಟದ ಪದಗಳನ್ನು ಕೇಳೋಣಂತ. ಕೇಕ